ಪದವೇನು? ನೀನು ನನ್ನ ಉಸಿರೊಳಗೆ ಹಾಡಿದಂತ ಸ್ವರವೇನು? ಮನಸ್ಸುಗಳ ಮಿಲನದಲ್ಲಿ ಹರಿಯುವ ಹೊಸ ಅನುಭವವು, ಹೃದಯಗಳ ಸ್ಪರ್ಶದಲ್ಲಿ ಜಿನುಗುವ ಹೊಸ ಆಸೆಗಳು. ಕೇಳಿದರೆ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಗೂ ಮುನ್ನ ಇದೊಂದು ಪ್ರಕಟಣೆ. ದಿನಾಂಕ 14/12/2022 ಬುಧವಾರ, ಅಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ದೊಡ್ಡೇರಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗವನ್ನು ಪಡೆದುಕೊಳ್ಳತಕ್ಕದ್ದು. ಉಚಿತ ನೇತ್ರ ತಪಾಸಣೆಯನ್ನು ಶಂಕರಕಣ್ಣಿನ ಆಸ್ಪತ್ರೆಯಿಂದ ಹಮ್ಮಿಕೊಂಡಿದ್ದಾರೆ. ನಾರಾಯಣ ಹೃದಯಾಲಯದಿಂದ ಇಸಿಜಿ, ಇಸಿಒ ಟೆಸ್ಟಿಂಗ್, ವಿಐಎಸ್ಎಲ್ ಆಸ್ಪತ್ರೆಯಿಂದ ಮೂಳೆ ತಜ್ಞರು ಮತ್ತು ಜನರಲ್ ತಪಾಸಣೆ ವ್ಯವಸ್ಥೆ ಇರುತ್ತದೆ. ಮತ್ತು ಕಳೆದ ವರ್ಷ ಚಿಕಿತ್ಸೆ ಪಡೆದವರ ಹತ್ತಿರ ಕಾರ್ಡ್ ಇದ್ದರೆ ಜೊತೆಗೆ ತರತಕ್ಕದ್ದು. ಇದರ ಉಪಯೋಗವನ್ನು ಎಲ್ಲಾ ಗ್ರಾಮಸ್ಥರು, ಮಕ್ಕಳು, ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆಯಬೇಕೆಂದು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಪ್ರಿಯಮಳಿ ಅವರ ಸ್ವರದಲ್ಲಿ ಮನೆ ನಂಬರ್ 67 ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. Yeah. ಮುಂದಿನ ಗೀತೆ ಗೌಡ್ರು ಚಿತ್ರದ್ದು, ಗಾಯಕರು ರಾಜೇಶ್ ಮತ್ತು ದಿವ್ಯಾ ರಾಘವನ್. ಬಂದಾದ ಮರುಗಳಿಗೆ ನಗುವಂತೆ ಚೆನ್ನಿನಿ ಚೆಲ್ವಿನಿ, ಚೆನ್ನಿನಿ ಚೆಲ್ವಿನಿ, ಪಕ್ಕಳೆಯ ಮೇಲೆ ಜಾರದೆ ನಿಂತ ಹನಿನಾದಂತೆ ನಿನ್ನ ಮುತ್ತೆ ನನಗೆ, ನನ್ನ ದೂರು ಮುತ್ತು ನಿನಗೆ, ನಿನ್ನ ಮುತ್ತೆ ನನಗೆ, ನನ್ನ ದೂರು ಮುತ್ತು ನಿನಗೆ. ಬಂದಾದ ಮರುಗಳಿಗೆ ನಗುವಂತೆ ಕಾರ್ಯಕ್ರಮದ ಕಡೆಯದಾಗಿ ಯಜಮಾನ ಚಿತ್ರದ ಗೀತೆ, ಹಾಡಿರುವ ಕಲಾವಿದರು ರಾಜೇಶ್ ಮತ್ತು ಚಿತ್ರ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸವಿಗೂಡಿದು ಇಲ್ಲಿ ಪ್ರೀತಿ ಪರಮಾನ, ಪ್ರೀತಿಯ ಯಜಮಾನ. ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಅಣ್ಣನು ತಾಯಿಯಾದನು ನೋಡಿರಿ, ಶಿಲ್ಬೆಯಲ್ಲಿ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡು ಮನಸ್ಸಿಗೆ ಆಕಾಶದ ನೀನಾದೆ.